ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಕೊಪ್ಪಳ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 40%, ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 30%, ವಿಜಯಪುರ, ಯಾದಗಿರಿ, ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 35%, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ 45% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಉಳಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೂಪಕ ಭಜನೆ ಪದಗಳು, ನಿರ್ಮಾಣ ಸುನಂದಮೂರ್ತಿ. ಭಜನೆ ಪದಗಳು ಕರ್ನಾಟಕದುದ್ದಕ್ಕೂ ಕಂಡುಬರುತ್ತವೆ. ಒಂದೊಂದು ಭಾಗದಲ್ಲಿ ಹಾಡುವ ಭಜನೆಗಳು ಸ್ವಲ್ಪ ಮಟ್ಟಿಗೆ ಬೇರೆ ಎನಿಸಿದರೂ ಒಂದೆಲ್ಲೊಂದು ರೀತಿಯಲ್ಲಿ ಭಜನೆಗಳು ನಾಡಿನಾದ್ಯಂತ ಪ್ರಚಲಿತದಲ್ಲಿವೆ. ಮಧ್ಯಕಾಲೀನ ಭಕ್ತಿಯುಗ ಈ ಭಜನೆಯ ಸಂಪ್ರದಾಯಕ್ಕೆ ಹತ್ತಿರವಾದಿತು. ಶೈವ ಮತ್ತು ವೈಷ್ಣವ ಪಂಥಗಳು ವ್ಯಾಪಕವಾಗಿ ಭಜನೆಯ ಪರಂಪರೆಯನ್ನು ಹುಟ್ಟುಹಾಕಿದವು ಎಂದು ಹೇಳಬಹುದು. ವೈದಿಕ ಪರಂಪರೆಯ ದಾಸರು ಭಜನೆಗಳಿಗೆ ತಾತ್ವಿಕ ರೂಪವನ್ನು ಕೊಟ್ಟರು. ನವವಿಧ ಭಕ್ತಿಗಳ ಮೂಲಕ ಅವರು ಭಜನೆಗೊಂದು ವ್ಯಾಖ್ಯಾನವನ್ನು ನೀಡಿದರು. ಹೀಗೆ ವ್ಯಾಖ್ಯೆ ಕೊಡುವುದರ ಮೂಲಕ ಅವರ ಭಜನೆಗಳಿಗೆ ನಿರ್ದಿಷ್ಟತೆಯೊದಗಿತು. ಆ ರೀತಿಯ ವ್ಯಾಖ್ಯೆಯನ್ನು ಕೊಡುವುದು ಕಲಾಂತರದಲ್ಲಿ ಮುರಿಯಿತು. ಅಲ್ಲದೆ ಶೈವ ಮತ್ತು ವೈಷ್ಣವ ಎನ್ನುವ ವಿಂಗಡಣೆಯ ಗೆರೆಯನ್ನು ದಾಟಿ ಭಾವೈಕ್ಯದ ಕಡೆಗೆ ಸಾಗಿತು. ಜನಪದರ ಭಜನೆಗಳೆಂದರೆ ಜಾತಿ ಮತಗಳನ್ನು ಮೀರಿದ ದೇಶೀಯ ಆರಾಧನಾ ಗೀತೆಗಳ ಸಂಪ್ರದಾಯ. ಅದರಲ್ಲಿ ಪ್ರಾದೇಶಿಕ ಗ್ರಾಮ ದೇವತೆಗಳ ಸ್ತುತಿಯೇ ಮುಖ್ಯವಾದದ್ದು. ದಾಸರು ಬಳಸುವ ಭಾಷೆ ಛಂದಸ್ಸುಗಳ ಶಿಷ್ಟರೂಪವನ್ನು ಇಲ್ಲಿ ಗುರುತಿಸುವಂತಿಲ್ಲ. ಅವು ಆಯಾ ಪ್ರಾದೇಶಿಕ ಭಾಷೆಯ ರೂಪವನ್ನು ಪಡೆಯುತ್ತವೆ. ಹಿಂದೂಗಳು ಮುಸಲ್ಮಾನರ ಧರ್ಮದ ವಿಚಾರವನ್ನು ಮತ್ತು ಮುಸಲ್ಮಾನರು ಹಿಂದೂ ಧರ್ಮದ ವಿಚಾರಗಳನ್ನು ಭಜನೆಯಲ್ಲಿ ಅಳವಡಿಸಿಕೊಳ್ಳುವುದು ಇಲ್ಲಿಯ ವಿಶೇಷ. ಭಜನೆಯನ್ನು ವ್ಯಕ್ತಿಗತ ಮತ್ತು ಸಾಮೂಹಿಕ ಎಂದು ಎರಡು ಪಂಥಗಳಲ್ಲಿ ವಿಭಾಗಿಸಬಹುದು. ವ್ಯಕ್ತಿಗತ ಭಜನೆಯ ಸ್ಪಷ್ಟ ರೂಪಗಳನ್ನು ಏಕತಾರಿ ಪದಗಳಲ್ಲಿ ಕಾಣುತ್ತೇವೆ. ಏಕತಾರಿ ನುಡಿಸುತ್ತಾ ತಾನೊಬ್ಬನೇ ಭಜನೆ ಹಾಡುವುದು ಕ್ರಮ. ಸಾಮೂಹಿಕ ಭಜನೆ ಮೇಳ ರೂಪದ್ದು. ಇಲ್ಲಿಯ ಸಂಖ್ಯೆಯನ್ನು ನಿರ್ದಿಷ್ಟವಾಗಿ ಹೇಳದೆ ಒಂದಕ್ಕಿಂತ ಹೆಚ್ಚು ಎನ್ನುವುದೇ ಸೂಕ್ತ. ತಾಳ, ತಪ್ಪಡಿ, ಏಕತಾರಿ, ಚಾಚು, ಶ್ರುತಿ ಮೊದಲಾದ ವಾದ್ಯ ವಿಶೇಷಗಳು ಇದರಲ್ಲಿ ಇರುತ್ತವೆ. ಸಾಮೂಹಿಕ ಭಜನೆಗಳಲ್ಲಿ ಹಿಮ್ಮೇಳವಿರುತ್ತದೆ. ಮುಖ್ಯ ಗಾಯಕ ಭಜನೆಯನ್ನು ಹಾಡುತ್ತಾ ಹೋದಂತೆ ಉಳಿದವರು ಅದೇ ಧಾಟಿಯಲ್ಲಿ ಅದನ್ನು ಪುನರಾವರ್ತಿಸುತ್ತಾರೆ. ಕೆಲವೊಮ್ಮೆ ಪಲ್ಲವಿಯ ಭಾಗವನ್ನು ಪುನರಾವರ್ತಿಸಿದರೆ ಇನ್ನೂ ಕೆಲವೊಮ್ಮೆ ಜತೆಯಲ್ಲಿಯೇ ಇಡೀ ಹಾಡನ್ನು ಪುನರಾವರ್ತಿಸುವುದು ಕಂಡುಬರುತ್ತದೆ. ನಿಧಾನಗತಿಯಲ್ಲಿ ಆರಂಭವಾಗಿ ಆಮೇಲೆ ತ್ವರಿತಗತಿಯಲ್ಲಿ ಮುಕ್ತಾಯವಾಗುವುದು ಭಜನೆಗಳ ಸಾಮಾನ್ಯ ಲಕ್ಷಣ. ಪ್ರತಿಯೊಂದು ಭಜನೆ ಆರಂಭವಾಗುವಾಗ ಮತ್ತು ಮುಗಿಯುವಾಗ ಮುಖ್ಯ ಗಾಯಕನು ಹರ ಹರ ಮಹಾದೇವ ಎನ್ನುತ್ತಾನೆ. ಆಗ ಎಲ್ಲರೂ ಅದನ್ನು ಪುನರಾವರ್ತಿಸುತ್ತಾರೆ. ಹಾಗೆಯೇ ಶ್ರೀಮದ್ ರಮಾರಮಣ ಗೋವಿಂದ ಎಂದಾಗ ಗೋವಿಂದ ಗೋವಿಂದ ಎಂದು ಗುಂಪಿನಲ್ಲಿ ಗೋವಿಂದ ಆಗುವುದು ಇದೆ. ಅರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗವು ದೊರಕುವುದುಂಟೆ ಆತ್ಮ, ಬರಿದೇ ಸುಖ ಭೋಗವು ದೊರಕುವುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಮನವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ, ಮನವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ. ಒಣ ಮಾತನಾಡಿದರೆ ಶನಿ ಹರಿದು ಹೋಗುವುದೇ, ತ್ರಿಣಯ ನಲಿಸುವುದು ಬೌಕರ ಕಷ್ಟವಾತ್ಮ, ತ್ರಿಣಯ ನಲಿಸುವುದು ಬೌಕರ ಕಷ್ಟವಾತ್ಮ. ಹಿಂದಿನ ಪುಣ್ಯವನ್ನು ಎಂದುಂಡು ಬಿಡಬೇಕೋ, ಹಿಂದಿನ ಪುಣ್ಯವನ್ನು ಎಂದುಂಡು ಬಿಡಬೇಕೋ, ಈಗಿನ ಪುಣ್ಯವನ್ನು ಮುಂದುಂಡುಡಬೇಕು ಆತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕು ಆತ್ಮ. ಬಂದನಾಯತಕ್ಕಿನ್ನು ಹಿಂದು ಧರ್ಮಾರಾಣಿಯಾಗಿ, ಬಂದನಾಯತಕ್ಕಿನ್ನು ಹಿಂದು ಧರ್ಮಾರಾಣಿಯಾಗಿ, ಸಂದೇಹವಿಲ್ಲವೋ ತಿಳ್ಕೊಳ್ಳೆ ಆತ್ಮ, ಸಂದೇಹವಿಲ್ಲವೋ ತಿಳ್ಕೊಳ್ಳೆ ಆತ್ಮ. ಹರಿಹರ ಸೂರರೆಲ್ಲ ಶರೀರ ದಂಡನೆ ಮಾಡಿ, ಹರಿಹರ ಸೂರರೆಲ್ಲ ಶರೀರ ದಂಡನೆ ಮಾಡಿ, ಪರಮಾತ್ಮನೊಲಿಸುವುದು ಸುಲಭವಲ್ಲವೇ ಆತ್ಮ, ಪರಮಾತ್ಮನೊಲಿಸುವುದು ಸುಲಭವಲ್ಲವೇ ಆತ್ಮ. ನಾರರ ಪಾಪ ಪುಣ್ಯ ನಾರರ ಸರ್ಗಲೆ ಹಾಕಿ, ನಾರರ ಪಾಪ ಪುಣ್ಯ ನಾರರ ಸರ್ಗಲೆ ಹಾಕಿ, ಗುರು ಮಹಾಂತೇಶನ ಮರೆಯುವುದು ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗವು ದೊರಕುವುದುಂಟೆ ಆತ್ಮ, ಬರಿದೇ ಸುಖ ಭೋಗವು ದೊರಕುವುದುಂಟೆ ಆತ್ಮ. ಜೈ ಮಂಗಳ ನಮ ಪಾರ್ವತಿ ಪತಿ ಹರ ರಾಮದೇ. ಓಂ ನಮ ಶಿವಾಯ. ಭಜನೆಯ ಕೊನೆಯ ಹಂತವೆಂದರೆ ಮಂಗಳ ಪದ. ಆಗ ಮೊದಲು ಹೇಳಿದ ಜಯಕಾರಗಳು ಬಹಳ ಹೊತ್ತಿನವರೆಗೆ ನಡೆಯುತ್ತವೆ. ಸ್ಥಳೀಯ ದೇವರುಗಳಿಗೂ ಆಗ ಜಯಕಾರಗಳಿರುತ್ತವೆ. ನಿತ್ಯ ಭಜನೆಗಳು, ವಾರದ ಭಜನೆಗಳು, ವರ್ಷದ ಭಜನೆಗಳು ಎಂದು ಸ್ಥೂಲವಾಗಿ ಭಜನೆಯ ಕಾಲಗಳನ್ನು ವಿಂಗಡಿಸಬಹುದು. ಇದಲ್ಲದೆ ಸೋಮವಾರ, ಶನಿವಾರ ಮುಂತಾದ ಆಯಾ ದೇವರಿಗೆ ಸಲ್ಲುವ ವಾರಗಳಲ್ಲಿಯೂ ಭಜನೆ ನಡೆಯುತ್ತದೆ. ದೇವರ ಗುಡಿ, ಮನೆಗಳಲ್ಲಿ ಹಾಗೂ ಕೆಲವೊಮ್ಮೆ ಬೀದಿಗಳಲ್ಲಿ ನಿರ್ದಿಷ್ಟ ವಾರಗಳಂದು ಭಜನೆ ನಡೆಯುತ್ತವೆ. ಇಂತಹ ಸಂದರ್ಭದಲ್ಲಿ ದೇವರ ಭಾವಚಿತ್ರವನ್ನು ಅಲಂಕರಿಸಿ ಮನೆ ಮನೆಗೆ ಹೋಗುತ್ತಾರೆ. ಮನೆಯವರಿಂದ ಹಣ್ಣು, ಕಾಯಿ, ದಕ್ಷಿಣೆ, ಪೂಜೆಗಳಾದ ಮೇಲೆ ಗುಡಿಯಲ್ಲಿಯೇ ಭಜನೆ ಇರುತ್ತದೆ. ಇದಕ್ಕೆ ಊರಾಡುವುದು ಎಂದೇ ಹೆಸರು. ಸಾಮಾನ್ಯವಾಗಿ ಭಜನೆ ವೇಳೆದವರಿಗೆ ಆಹಾರ ನಿರ್ಬಂಧನೆಗಳಿಲ್ಲ. ಆದರೂ ಕೆಲವೊಮ್ಮೆ ಭಜಕರು ಫಲಹಾರವನ್ನೇ ಮಾಡುವುದಿದೆ. ತಿಂಗಳ ಭಜನೆಯು ಸಾಮಾನ್ಯವಾಗಿ ಶ್ರಾವಣ ಮತ್ತು ಕಾರ್ತಿಕ ಮಾಸದಲ್ಲಿ ನಡೆಯುತ್ತವೆ. ಇಂತಹ ಸಂದರ್ಭಗಳಲ್ಲಿ ಹಗಲು ರಾತ್ರಿ ನಿರಂತರ ಭಜನೆ ಮಾಡುತ್ತಾರೆ. ಕೊನೆಯ ದಿನ ವಿಶೇಷ ಪೂಜೆ ಇರುತ್ತದೆ. ಇಂತಹ ಭಜನೆಗಳಲ್ಲಿ ಭಕ್ತಾದಿಗಳು ಕುಣಿಯುವುದೂ ಇದೆ. ಇದನ್ನು ಭಜನೆ ಕುಣಿತ ಎಂದೇ ಕರೆಯಬಹುದು. ಈ ಕುಣಿತ ಸರಳವಾದದ್ದು. ಕುಣಿಯುವವರು ಕೈ ತಾಳಗಳನ್ನು ಹಿಡಿದುಕೊಂಡು ವೃತ್ತಾಕಾರವಾಗಿ ಸುತ್ತುತ್ತಾರೆ. ಮಧ್ಯ ಮಧ್ಯೆ ಭಜನೆಯ ತಾಳಕ್ಕನುಗುಣವಾಗಿ ಒಮ್ಮೆ ಎಡಗಾಲು ಮತ್ತೆ ಬಲಗಾಲನ್ನು ಎತ್ತುತ್ತಾ ಏಕಕಾಲದಲ್ಲಿ ತಾಳವನ್ನು ನುಡಿಸುತ್ತಾರೆ. ಇದು ಒಂದು ಪದ್ಧತಿ. ಇನ್ನೊಂದು ವಿಧದಲ್ಲಿ ಮೇಳದವರೆಲ್ಲರೂ ಮುಂದಕ್ಕೆ ಹಾರಿ ತಾಳ ಹಾಕಿ ಮತ್ತೆ ಹಿಂದಕ್ಕೆ ಹಾರಿ ಇನ್ನೊಮ್ಮೆ ತಾಳ ಹಾಕುತ್ತಾರೆ. ಹೀಗೆ ಹಿಂದಕ್ಕೆ ಹಾರುವಾಗ ತಿರುಗಿ ಅಂದರೆ ಬೆನ್ನ ಹಿಂದಕ್ಕೆ ತಾಳ ಹಾಕುವುದು ವಾಡಿಕೆ. ಹೀಗೆ ಕೆಲವೊಂದು ಅಂಶಿಕ ಬದಲಾವಣೆಗಳಿದ್ದರೂ ಹೆಚ್ಚಾಗಿ ಈ ಕುಣಿತಗಳಲ್ಲಿ ಏಕತಾನತೆ ಇರುತ್ತದೆ. ಇಂತಹ ಭಜನೆಗಳಿಗೆ ಅಪಾರ ಸಂಖ್ಯೆಯಲ್ಲಿ ಪ್ರೇಕ್ಷಕರಿರುತ್ತಾರೆ, ಹಾಗೆಯೇ ಬೆಳಗಿನವರೆಗೆ ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳುತ್ತಾರೆ. ಪ್ರತಿಯೊಂದು ಆರಾಧನಾ ಕಲೆಗಳಿಗೂ ಸಾಹಿತ್ಯ ಪರಂಪರೆ ಹೊಂದಿರುವಂತೆ ಭಜನೆ ಸಂಪ್ರದಾಯಕ್ಕೂ ಸಾಹಿತ್ಯ ಪರಂಪರೆ ಇದೆ. ಮಧ್ಯಕಾಲೀನ ಭಕ್ತಿ ಪಂಥದ ಪರಂಪರೆಯೇ ಭಜನೆಗೆ ಹಿನ್ನೆಲೆಯಾಗಿದೆ. ಅಷ್ಟಲ್ಲದೆ ದಾಸ ಸಾಹಿತ್ಯದ ನೇಕಾರರು ಇದೇ ಪರಂಪರೆಯಲ್ಲಿ ಬರುತ್ತಾರೆ. ಈಚೆಗಿನ ದಿನಗಳಲ್ಲಿ ಭಜನೆಯನ್ನು ಜನಪದ ಪರಂಪರೆಗೆ ತಂದು ನಿಲ್ಲಿಸಿದ ಅನೇಕ ಹಿರಿಯ ಕವಿಗಳು ಇಲ್ಲಿ ಆಗಿ ಹೋಗಿದ್ದಾರೆ. ಕಲಬುರಗಿಯ ಕಡಕೋಳ ಮಡಿವಾಳಪ್ಪ, ಅದೇ ಜಿಲ್ಲೆಯ ರಾಮಪುರದ ಬಕ್ಕಪ್ಪ, ಶಿಶುನಾಳ ಶರೀಫ, ಕಲಬುರಗಿಯ ಕೂಡಲೂರು ಬಸವಲಿಂಗ ಶರಣ, ಬಿಜಾಪುರದ ಸಾರವಾಡ ಚಿಕ್ಕಪ್ಪಯ್ಯ ಇವರೆಲ್ಲರೂ ಉತ್ತರ ಕರ್ನಾಟಕದಲ್ಲಿ ಭಜನೆ ಸಂಪ್ರದಾಯವನ್ನು ಹಿರಿದಾಗಿ ಬೆಳೆಸಿದವರು. ಉಳಿದಂತೆ ದಕ್ಷಿಣ ಕರ್ನಾಟಕದಲ್ಲಿ ಆಯಾ ಪ್ರದೇಶದ ವೃತ್ತಿಗಾಯಕರೇ ಇದನ್ನು ಮುಂದುವರೆಸಿದ್ದಾರೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಅಂತಹ ಪರಂಪರೆ ಕಂಡುಬರುವುದಿಲ್ಲ. ಪಂಡರಿ ಭಜನೆ. ಪಂಡರಾಪುರದ ವಿಠಲನ ಭಕ್ತರಿಂದಾಗಿಯೇ ರೂಪಿತವಾದ ಸಂಪ್ರದಾಯವಿದು. ಪಂಡರಾಪುರಕ್ಕೆ ಈಗಿನಂತೆ ವಾಹನ ಸೌಲಭ್ಯವಿಲ್ಲದಿರುವಾಗ ಭಕ್ತರು ನಡೆದೇ ಹೋಗುವುದು ಅನಿವಾರ್ಯವಾಗಿತ್ತು. ಹಾಗೆ ಹೋಗುವಾಗ ದಾರಿ ಸಾಗುವುದಕ್ಕೆ ಹಾಡು ಆರಂಭಿಸಿದರು. ಮುಂದೆ ಇದುವೇ ಪಂಡರಿ ಭಜನೆ ಆಯಿತು. ಇಂದು ವಾಹನ ಸೌಲಭ್ಯವಿದ್ದರೂ ವಿಠಲನ ಭಕ್ತರು ಊರೂರುಗಳಲ್ಲಿ ಶನಿವಾರದಂದು ಭಜನಾ ಕಾರ್ಯಕ್ರಮ ಇಟ್ಟುಕೊಳ್ಳುವುದಿದೆ. ಪಂಡರಿ ಭಜನೆಯ ಪರಂಪರೆ ಇಂದಿಗೂ ಮುಂದುವರಿಯುತ್ತಿದೆ. ಸಾಮಾನ್ಯವಾಗಿ ಹಸಿರು, ಕೆಂಪು ಅಥವಾ ಹಳದಿ ಬಣ್ಣದ ಮೇಲುಡುಗೆಯ ಬಿಳಿಯ ಪೈಜಾಮ ಅಥವಾ ಕಾಶಿ ಧೋತ್ರ, ಹಣೆಗೆ ನಾಮ, ಕೊರಳಿಗೆ ಹೂವಿನ ಹಾರ, ಕಾಲಿಗೆ ಗೆಜ್ಜೆ, ಏರುಮುಡಿ, ಪುಟ್ಟ ಬಾವುಟ, ಇವು ಪಂಡರಿ ಭಜನೆಯವರ ಸಾಮಾನ್ಯ ವೇಷಭೂಷಣಗಳು. ಪಂಡರಿ ಭಜನೆಯ ಮೇಳ ಪೂರ್ಣವಾಗಿ ವೈಷ್ಣವ ಸಂಪ್ರದಾಯದ್ದು. ವಿಠಲನ ನಾಮಸ್ಮರಣೆಯೇ ಇಲ್ಲಿ ಮುಖ್ಯ. ವೈಷ್ಣವ ಪ್ರಾಧಾನ್ಯ, ಭಕ್ತಿ ಪ್ರಾಧಾನ್ಯ, ಕಥನ ಕವನಗಳನ್ನು ಕೆಲವರು ಹಾಡುವುದು ಉಂಟು. ಈ ಭಜನೆಯಲ್ಲಿ ಕಲಾವಿದರು ಲಘುವಾಗಿ ನರ್ತಿಸುತ್ತಾ ಹಾಡುವುದೂ ಇದೆ. ಇನ್ನು ತಂಬೂರಿ ಸಂಪ್ರದಾಯ. ತಂಬೂರಿಯವರು ಹಾಸನ ಜಿಲ್ಲೆಯಲ್ಲಿ ಕಂಡುಬರುವ ಲಾವಣಿ ಪರಂಪರೆಯವರು. ನೀಲಗಾರರ ತಂಬೂರಿಯನ್ನು ಹೋಲುವ ತಂಬೂರಿಯನ್ನೇ ಇವರು ಬಳಸುತ್ತಾರೆ. ಈ ತಂಬೂರಿಯ ತುದಿಯಲ್ಲಿ ನಾಗನ ಹೆಡೆ, ಸಿಂಹಮುಖ ಹಾಗೂ ಕಲಾತ್ಮಕ ಕಸೂರಿ ಕಲೆಗಳು ರಚನೆಗಳಿರುತ್ತವೆ. ಸಾಮಾನ್ಯವಾಗಿ ತಂಬೂರಿಯು ಆಗಬಹುದು ನಿಜಗುಣ ಶಿವಯೋಗಿ, ಮುಪ್ಪಿನ ಷಡಾಕ್ಷರಿ ರಚನೆಗಳ ಹಿನ್ನೆಲೆ ಈ ತಂಬೂರಿಯವರ ಹಾಡುಗಳಿಗಿದೆ. ಮುಖ್ಯವಾಗಿ ಸಾಮಾಜಿಕ ನೀತಿಬೋಧೆ, ಆತ್ಮಶುದ್ಧಿ, ಆಧ್ಯಾತ್ಮ ಭಕ್ತಿ ಭಾವ, ಗುರುಬೋಧೆ, ಅಜ್ಞಾನ, ಆತ್ಮಸ್ವರೂಪ, ಐಕ್ಯ, ಸಾಮರಸ್ಯ, ಮೌಢ್ಯಗಳ ನಾಶ, ಅರಿವಿನ ದೀಪ, ಇವು ತಂಬೂರಿ ಹಾಡುಗಳ ವಸ್ತುಗಳು. ಇಂತಹ ಹಾಡುಗಳಲ್ಲಿ ಪಲ್ಲವಿ ಮುಖ್ಯವಾಗಿರುತ್ತವೆ. ತಂಬೂರಿಯ ಜೊತೆಗೆ ತಾಳ ತಪ್ಪಡಿಯನ್ನು ನುಡಿಸಿ ಹಾಡುವುದರಿಂದ ಇಂತಹ ರಚನೆಗಳಿಗೆ ಇಂಪಾದ ನಾದವಿರುತ್ತದೆ. ಪ್ರಭುದೇವರಿಂದ ಮೊದಲಾಗಿ ನಿಜಗುಣರು ಪುರಂದರದಾಸ, ಕನಕದಾಸ, ಸರ್ಪಭೂಷಣ ಶಿವಯೋಗಿ, ಘನಮಠ ನಾಗಭೂಷಣ, ಮೈಲಾರ ಬಸವಲಿಂಗ ಮೊದಲಾದವರ ದೀರ್ಘಕಾಲೀನ ಪರಂಪರೆ ತಂಬೂರಿ ಸಂಪ್ರದಾಯಕ್ಕಿದೆ. ಭಜನೆ ಪದ ಕಲಾವಿದರಾದ ಪಾಂಡುರಂಗೇಗೌಡ ಅವರನ್ನು ಮಾತನಾಡಿಸೋಣ. ಹೆಸರು ಪಾಂಡುರಂಗೇಗೌಡ ಅಂತ. ಪಾಂಡುರಂಗೇಗೌಡ ಅವರು ಯಾವ ಊರ್ರಿ ನಿಮ್ದು? ದುದ್ದಾ ಹೋಬಳಿ, ಕಟ್ಟಳ್ಳಿ ಅಂತ. ಒಂದು ನೀವು ಭಜನೆ ಪದಗಳನ್ನ ಹಾಡ್ತೀರಿ ಅಂತ ಹೇಳುತ್ತ, ಈ ಭಜನೆ ಪದ ಅನ್ನೋದು ನಿಮ್ಗೆ ಹಾಡ್ಬೇಕು ಅಂತ ಮೊದಲು ಯಾಕೆ ಅನ್ನಿಸ್ತು? ಅಂದ್ರೆ ಇದರಲ್ಲಿ 1965 ಇಸ್ವಿ, ಅವಾಗಿನ್ನು ಬಾಲ್ಯ, ಪಕ್ಕದ ಮನೆಯಲ್ಲಿ ಇವತ್ತು ಏಕಾದಶಿ ಉಪವಾಸ, ಅವತ್ತು ಭಜನೆ ಮಾಡ್ತಾ ಇದ್ರು. ನಾವು ಕೆಲವು ಜನ ಹೋದೆ ನಮ್ಮ ಸಂಗಡಿಗರು. ಅಲ್ಲಿ ಒಂದು ತತ್ವದಲ್ಲಿ ಇತಿಹಾಸ ಬಂತು. ಹುಬ್ಬಳ್ಳಿ ಕೆರೆಬಾವಿ ಜಂಗುಮ, ನೀನಿಗೆ ಒಬ್ಬಾಳೆ ಹೋಗಲಾರ ಜಂಗುಮ ಅನ್ನೋದ್ರಲ್ಲಿ, ನಾನು ಬರುವಾಗ ಬಸವರಾದ ಜಂಗುಮ, ಹೋಗುವಾಗ ವರಿಯಾದ ಜಂಗುಮ ಅಂತ ಬಂದಾಗ ಆಗ ಸ್ವಲ್ಪ ಮನಸ್ಸಿಗೆ ಒಂದು ಮ್ಯಾಗ್ನೆಟ್ ತಲುಪಿದಂಗಾಗಿ ಇದರಲ್ಲಿ ಒಳ್ಳೆಯ ಸುಗಂಧ ಇದೆಯಲ್ಲ ಅಂತ ಸ್ವಲ್ಪ ನೆನಪು ಬಂತು. ಇದನ್ನು ಹಿಂದಿನಿಂದಲೂ ನಮ್ಮ ತಂದೆಯವರು ಅದು ಹಿಂದಿನವರೆಲ್ಲ ಅದನ್ನು ನಡೆಸ್ಕೊಂಬತ್ತಾ ಇದ್ದರು. ಈ ಮನುಷ್ಯನಿಗೆ ಶ್ರೇಷ್ಠವಾದ ಭಜನೆ ಅನ್ನೋದರಲ್ಲಿ ಭಾರಿ ಇತಿಹಾಸ ಇದೆ. ನಮ್ಮ ಗುರು ಉಪದೇಶ ತೋರ್ತಿರ ಸಂಘಕ್ಕೂ ಅಲ್ಲಿಗೂ ಭಜನೆಗೆ ಓದ್ತಾ ಇದ್ದು. ಅಂದ್ರಿಂದ ನಾವು ಇದನ್ನು ಮಾಡಬೇಕಲ್ವ ಅಂತ ನಮ್ಮ ಸಂಘದವರೆಲ್ಲ ಸೇರಿಕೊಂಡು ಸುಮಾರು 30 ವರ್ಷದಿಂದ ನಡೆಸ್ಕೊಂಡು. ಎಷ್ಟನೇ ವಯಸ್ಸಿಂದ ಶುರು ಮಾಡಿದ್ರೆ? ನಾವು 25 ಆಚೆಗೆ. ಬಾಲ್ಯದಲ್ಲೇ ತಂದೆ ತೀರೋಗ್ಬಿಟ್ರು. ಅಂದ್ರೆ ಕೆಲವಾರು ನಾಟಕದಲ್ಲಿ ಹಾಸ್ಯ ಮಾಡಿದ್ವು, ಸುಮಾರು ನಾಟಕದಲ್ಲಿ 100 ನಾಟಕದಲ್ಲಿ ಹಾಸ್ಯ ಮಾಡಿ ಆಮೇಲೆ ಮನೆ ಹತ್ರ ವ್ಯವಸಾಯ ಮಾಡಿ ನಾವು ಕೆಲವಾರು ಪುಸ್ತಕಗಳನ್ನು ಓದಿ, ರಾಮಾಯಣ, ಮಹಾಭಾರತ, ಗುರುದೇವ ಇಂಥ ಕಥೆಯಲ್ಲೇನು ಓದಿದಾಗ ಅದರಲ್ಲಿ ಗುರುದೇವ ಅನ್ನೋದು ಈ ಭಜನೆಯದು ಒಂದು ಇತಿಹಾಸ ಕಾಣ್ತು. ಒಬ್ಬರು ಗುರುದೇವ ಅಂತಕ್ಕಂಥವ್ರು ಭೂಮಿ ತಾಯಿನ ಹಾಸಿಗೆ ಮಾಡ್ಕೊಂಡು ತೋಳನ್ನೇ ತಲ್ಲಿ ಮಾಡಿ ಮಲ್ಕೊಂಡಿದ್ರಂತೆ. ಆ ಪರಮಾತ್ಮ ಕೃಪೆಗೆ ಅರ್ಧ ಗಂಟೆ ಮುಂಚೆನೇ ಉದ್ಭವಿಸ್ಬಿಟ್ಟನಂತೆ. ಇಂಥ ಇತಿಹಾಸ ಎಲ್ಲ ಕೇಳಿದಾಗ ಮನಸ್ಸಿಗೆ ಒಂಥರ ಹರ್ಷವಾಯಿತು. ಭಗವಂತ ಶಾಶ್ವತವಲ್ವ, ಮನುಷ್ಯ ಮಧ್ಯಾಂತರ, ಇದು ಈಗಲೋ ಇನ್ನು ಯಾವಾಗಲೋ ಅಂತ ಇದನ್ನು ಭಕ್ತಾದಿಗಳು ಭಾರಿ ಜನ ಕೇಳಿ ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ. ತಾವು ಹೇಳಿದಲ್ಲಿ ಒಳ್ಳೆ ರೀತಿ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಭಗವಂತನ ಜ್ಞಾನ ಮಾಡ್ಕೊಂಡು ತಿಳ್ಕೊತಾ ಇರ್ತಾರೆ ಅಂತ ನಾವು ಇದನ್ನು ನಡೆಸ್ತಾ ಬರ್ತಾಯಿದ್ದೀವಿ. ನಿಮ್ಮ ಮನೆಯಲ್ಲಿ ಮುಂಚೆ ಯಾರಾದರೂ ಹಾಡ್ತಿದ್ರು ಅಂದರೆ ನಿಮ್ಮ ತಾಯಿ? ನಮ್ಮ ತಂದೆಯವರು ಆ ಸಮಾಜಕ್ಕೆ ಸೇರೋರು, ಸುಮಾರು ಜನ ಸಿದ್ದಾಪುರದವರು. ನಮ್ಮ ಗುರುಗಳಿದ್ದು ಅಟ್ಟಾವರ ರಂಗಪ್ಪರು ಅಂತ, ಸಿದ್ದಾಪುರದ ಹರಿದಾಸ್ ರಂಗಪ್ಪ ಅಂತ ಇದ್ದರು. ಅವರೆಲ್ಲ ಹೇಳ್ತಕ್ಕಂಥ ಇತಿಹಾಸ ಭಾರಿ ಮನಸ್ಸಿಗೆ ಆನಂದವಾಗಿತ್ತು. ನೆನಪು ತರೋದು ಮನುಷ್ಯನಿಗೆ ಶ್ರೇಷ್ಠವಾದ್ದು ಅಂದರೆ ಈ ಭಜನೆ ಬಿಟ್ಟರೆ ಇನ್ಯಾವುದು ಇಲ್ಲ. ಅದರ 2-3 ತತ್ವ ಅರ್ಥ ಇದೆ. ಭಜನೆ ಅಂದರೆ ಈ ಭವಕ್ಕೆ ಬಂದಂಥ ಜೀವ ನೆಚ್ಚಿಗೆ ಇಲ್ಲ ಅಂತಕ್ಕಂಥದ್ದೊಂದು, ಭಗವಂತ ಜ್ಞಾನ ನೀಡತಕ್ಕದ್ದು ಒಂದು ಅಂತ ಇದ್ರ 3 ಅಕ್ಷರ. ಇದರ ಅರ್ಥ ಅಪಾರ ಇದೆ. ಮುಂಚೆ ಇದ್ರೆ ಅದು ಅಟ್ಟಾವರದ ರಂಗಪ್ಪ ಅಂತ ಇದ್ರು. ಮುಂಚೆ ನಮ್ಮ ಸ್ನೇಹಿತರ ಸಂಗಡಿಗಳೆಲ್ಲ ಸೇರ್ಕೊಂಡು ಎಲ್ಲಿ ಕರೆದು ಎಷ್ಟೊತ್ತಾಗಲಿ ಬರೋರು, ಸುಮಾರು 10-20 ಮೈಲಿ ತನಕ ಹೋಗಿದ್ದೀವಿ. ನವಗ್ರಹ ಪೂಜೆಗೆ, ಗೃಹಪ್ರವೇಶಕ್ಕೆ ನಾವು ಹೋಗ್ತಾ ಇದ್ದೆ. ಅವಾಗ ಹೋಗುವಾಗ ಅವ್ರು ಹೇಳಿದ್ದನ್ನು ನಾವು ಅರ್ಥ ಮಾಡ್ಕೊಂಡು, ಕೆಲವರು ಪುಸ್ತಕ, ಈ ಕಾರ್ ಡ್ರೈವರ್ ಆಗಿದ್ದವ್ರು ತಂದೆ ಹಣೆ ಕೊಡೋದು ರಾಜ್ಗಡ್ತವರು, ಅವರೊಂದು ಪುಸ್ತಕ ಕೊಟ್ಟರು. ಅದನ್ನು ಓದಿಕೊಂಡು ನಮ್ಮ ಸಂಘದವರು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಹಾಡಿದ್ದನ್ನು ಆಡಬಾರ್ದು, ಪುಸ್ತಕ ನೋಡಬಾರ್ದು ಅನ್ನೋ ರೀತಿ ಏಕದಾರಿ, ದಮ್ಮಡಿ, ಥಾಳ, ಘಟಮ್ಮು ಇವೆಲ್ಲನೂ ಸೇರಿಸಿಕೊಂಡು ಸಂತೋಷ ಭಕ್ತಾದಿಗಳು ಗ್ರಾಮದಲ್ಲಿ ಆಗಾಗಲೇ ಸೇರಿಸಿಕೊಂಡು ಅಮಾಸೆ ಪೌರ್ಣಮಿ ದಿವಸ ಯಾವ್ದಾದ್ರು ಒಂದು ದೇವಾಲಯಕ್ಕೆ, ಒಂದು ಗುರು ಸನ್ನಿಧಿಗೆ ಆಗಾಗಲೇ ನಾವು ಸಾಕ್ತಾ ಇತ್ತು. ಈಗ ದಿನಕ್ಕೆ ಎಷ್ಟು ತಾಸು ಇದು ಮಾಡ್ತಾರೆ ನೀವು ಹಾಡೋದು ಅಂದ್ರೆ? ಇವಾಗ ಕಡಿಮೆ ಕೆಲಸದ ಟೈಮು, ವಾರಕ್ಕೊಂದು ದಿವಸ, 2 ವಾರಕ್ಕೊಂದು ದಿವಸ ಒಂದು ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ ಅಂತ, ನಿಶಬ್ದವಾಗಿ ಸ್ವಚ್ಛವಾಗಿದೆ. ಅಲ್ಲಿ ಕುಂತ್ಕೊಂಡು ಭಗವಂತನ ಆಂಜನೇಯ ದೇವಸ್ಥಾನ ಪೂಜೆ ಮಾಡ್ಕೊಂಡು ಒಂದ್ಸರಿ ನಡೆಸಿಕೊಂಡು, ಅಂದ್ರೆ ನೀವು ಒಬ್ಬರೇ ಹಾಡೋದಿಲ್ಲ, ನಿಮ್ಮ ಸಂಗಡಿಗರು? ಸಂಘ ಅಲ್ಲಿ ಸೇರ್ಕೊಳ್ತೀವಿ, ಪಕ್ಕದಲ್ಲಿ ದೇವಾಲಯಗಳವೆ, ಅಲ್ಲಿ ವರ್ಷಕ್ಕೊಂದು ಅವತ್ತಿನ ಪದ್ಧತಿ ನಾಡಿದ್ದು ಬುಧೇಶ್ವರ ಮಠದಲ್ಲಿ, ಆಮೇಲೆ ನಮ್ಮೂರ ಹತ್ರ ದೇವಸ್ಥಾನ ಇದೆ, ಅಲ್ಲೆಲ್ಲ ವರ್ಷಕ್ಕೊಂದೊಂದು ಆವರ್ತಿ ಒಂದೊಂದು ದಿವಸ ಪಡೆ ಒಂದು ಸಮಾಜ ಸೇರಿಸ್ಕೊಂಡು ನಾವು ನಡೆಸಿಕೊಂಡು ಹೋಗ್ತಾ ಇದೀವಿ. ಭಜನೆ ಪದಗಳು ರೂಪಕವನ್ನ ಇದುವರೆಗೆ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಜನೆ ಪದಗಳನ್ನು ಹಾಡಿದವರು ಪಾಂಡುರಂಗೇಗೌಡ ಮತ್ತು ಸಂಗಡಿಗರು. ನಿರ್ಮಾಣ ಸುನಂದಾ ಮೂರ್ತಿ. ಕೇಳಿ ಜಗ್ಗಲ್ಗಿ ವಾದನ, ಬ್ಯಾಹಟಿಯ ಹನುಮಂತಗೌಡ, ವೀರನ್ಗೌಡ, ಮೇಲಿನ್ಮನಿ ಮತ್ತು ಸಂಗಡಿಗರಿಂದ.